वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಜಾನುವಾರುಗಳಲ್ಲಿ ಸಂತಾನೋತ್ಪತ್ತಿ ಸಮಸ್ಯೆಗಳು ಹಾಗೂ ಚಿಕಿತ್ಸೆ. ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಬಿಪಿ ರವಿಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ. ಪ್ರೀತಿಯ ಕೆಳಗುರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಸಂತಾನೋತ್ಪತ್ತಿಯ ಸಮಸ್ಯೆಗಳು ಹಾಗೂ ಚಿಕಿತ್ಸೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಕೂಡ ಗೊತ್ತು, ಕೃಷಿ ಒಂದಷ್ಟು ಕೈಕೊಟ್ಟಂತಹ ಸಂದರ್ಭದಲ್ಲಿ ಅಥವಾ ಆರ್ಥಿಕವಾಗಿ ಹೊಡೆತವನ್ನ ನೀಡಿದಂತಹ ಸಂದರ್ಭದಲ್ಲಿ ನಮ್ಮ ಕೈಯನ್ನ ಹಿಡಿದಿರತಕ್ಕಂಥದ್ದು ಹೈನುಗಾರಿಕೆ. ಈ ಹೈನುಗಾರಿಕೆಯನ್ನು ಕೂಡ ನಾವು ಬಹಳ ಚೆನ್ನಾಗಿ ಮಾಡಿದಾಗ ಹೆಚ್ಚು ಆದಾಯವನ್ನ ಮಾಡಿಕೊಳ್ಳಬಹುದು. ಕೃಷಿಯಲ್ಲಿ ಏನು ನಷ್ಟ ಅನುಭವಿಸುತ್ತಿರೋ ರೈತರು ಅದನ್ನ ಸರಿದೂಗಿಸಿಕೊಳ್ಳಬಹುದು. ಅದನ್ನ ಸರಿಯಾದ ಕ್ರಮದಲ್ಲಿ ಮಾಡಿದಾಗ ಮಾತ್ರ ಹೈನುಗಾರಿಕೆಯು ಕೂಡ ಲಾಭದಾಯಕವಾಗಿ ಇರುತ್ತೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ನಮ್ಮ ಹಸುಗಳು ಏನಿದಾವೋ ಅವು ಕಾಲಕಾಲಕ್ಕೆ ಕರು ಹಾಕುವ ಹಾಗೆ ಹಾಲನ್ನು ನೀಡುವ ಹಾಗೆ ನೋಡಿಕೊಳ್ಬೇಕು. ಹಾಗೆ ನೋಡಿಕೊಳ್ಬೇಕು ಅಂತ ಅಂದಾಗ ಈ ಸಂತಾನೋತ್ಪತ್ತಿಯ ಸಮಸ್ಯೆಗಳೇನಿರುತ್ತೋ ಅದನ್ನ ಬಗೆಹರಿಸಿಕೊಳ್ಬೇಕು. ಅದನ್ನ ಬಗೆಹರಿಸಿಕೊಂಡಾಗ ಮಾತ್ರ ಕಾಲಕಾಲಕ್ಕೆ ಅವು ಗರ್ಭವನ್ನು ಧರಿಸುತ್ತೆ, ಕರುವನ್ನ ಹಾಕುತ್ತೆ, ನಮಗೆ ಹಾಲನ್ನ ನೀಡುತ್ತೆ, ಆರ್ಥಿಕವಾಗಿ ಒಂದಷ್ಟು ಸಹಾಯಕವಾಗಿ ಕೆಲಸವನ್ನ ಮಾಡುತ್ತೆ. ಈ ನಿಟ್ಟಿನಲ್ಲಿ ಈ ಜಾನುವಾರುಗಳಲ್ಲಿಯೂ ಕೂಡ ಸಾಕಷ್ಟು ಸಂತಾನೋತ್ಪತ್ತಿಯ ಸಮಸ್ಯೆಗಳು ಇದ್ದಾವೆ. ಅವುಗಳೆಲ್ಲದಕ್ಕೂ ಕೂಡ ಚಿಕಿತ್ಸೆಯೂ ಕೂಡ ಇದೆ. ಅವುಗಳನ್ನ ಗುರುತು ಮಾಡುವಲ್ಲಿ ನಾವು ಸಾಕಷ್ಟು ಸಾರಿ ಸೋಲ್ತೇವೆ. ಯಾವ ಸಮಸ್ಯೆ ಇದೆ ಅನ್ನುವಂಥದ್ದು ಸಾಮಾನ್ಯವಾಗಿ ಕೃಷಿಕರಿಗೆ ಗೊತ್ತಾಗೋದಿಲ್ಲ. ಈ ನಿಟ್ಟಿನಲ್ಲಿ ಈ ಸಂತಾನೋತ್ಪತ್ತಿಯ ಸಮಸ್ಯೆಗಳನ್ನ ಗುರುತು ಮಾಡುವಂತದ್ದು ಹೇಗೆ, ಅದಕ್ಕೆ ಏನು ಚಿಕಿತ್ಸೆಯನ್ನ ಯಾವಾಗ ನೀಡಿಸಬೇಕು ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪಶುವೈದ್ಯಕೀಯ ಪ್ರಸೂತಿಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಹಾಗೂ ಸಹ ಪ್ರಾಧ್ಯಾಪಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರತಕ್ಕಂತಹ ಡಾಕ್ಟರ್ ಬಿಪಿ ರವಿಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ. ರವಿಕುಮಾರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯ ಕೇಳುಗರೆ ನಮಸ್ಕಾರ. ಸರ್, ನಮ್ಮ ಭಾರತ ದೇಶದಲ್ಲಿ ಈ ಜಾನುವಾರುಗಳ ಸಂಖ್ಯೆ ಅಥವಾ ಪರಿಸ್ಥಿತಿ ಹೇಗಿದೆ, ಇದರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನ ಮಾಡಿಕೊಡಿ. ಭಾರತದ ಜನಸಂಖ್ಯೆಯಂತೆಯೇ ಭಾರತದ ಜಾನುವಾರು ಸಂಖ್ಯೆಯು ಅತ್ಯಧಿಕ, ಅದರಲ್ಲಿ ಉತ್ಪಾದಕತೆಯಲ್ಲಿ ಕನಿಷ್ಠ. ನಮ್ಮ ದೇಶದಲ್ಲಿ 305 ಮಿಲಿಯನ್ ದನಕರುಗಳು ಹಾಗೂ 109 ಮಿಲಿಯನ್ ಎಮ್ಮೆಗಳಿದೆ. ನಮ್ಮ ಹೈನುಗಾರಿಕೆಯಲ್ಲಿ ಬದಲಾವಣೆಯಾಗಿದ್ದು ಮಿಶ್ರ ತಳಿಗಳು ಬಂದ ಮೇಲೆ ದೇಶದ ಅಧಿಕ ಉತ್ಪಾದನೆಗೆ ನಾಂದಿ ಆಡಿವೆ. ಆದರೆ ಹೈನುಗಾರಿಕೆ ಲಾಭದಾಯಕವಾಗಬೇಕಾದರೆ ಸಂತಾನೋತ್ಪತ್ತಿ ಮಾಡುವುದು ಅತಿ ಅವಶ್ಯಕ. ಸರಾಸರಿ 14 ತಿಂಗಳಿಗೊಮ್ಮೆ ಗರ್ಭಧರಿಸಿ ಪೂರ್ಣಾವಧಿ ಮುಗಿಸಿ ಅದು ವರ್ಷಕ್ಕೊಮ್ಮೆ ಕರು ಹಾಕಿದ ಪಕ್ಷದಲ್ಲಿ ಹೈನುಗಾರಿಕೆ ನಷ್ಟ ಹೊಂದದೆ ಆರ್ಥಿಕವಾಗಿ ಸದೃಢವಾಗುವ ಲೂ ಸಹಕರಿಸುತ್ತದೆ ರೈತರಿಗೆ. ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನ ನಮ್ಮ ಜಾನುವಾರುಗಳಲ್ಲಿ ಕಾಣಬಹುದು. ಬಹಳ ಮುಖ್ಯವಾಗಿ ಈ ಸಂತಾನೋತ್ಪತ್ತಿ ಅಂತ ಅಂದ್ರೆ ಏನು, ಅಲ್ಲಿಂದ ಇದರ ಒಂದು ವಿಚಾರಗಳನ್ನ ವಿವರವಾಗಿ ತಿಳಿಸ್ಕೊಡಿ. ಸಂತಾನೋತ್ಪತ್ತಿಯು ಪ್ರಾಣಿ ಸಂಕುಲ ತನ್ನ ಪೀಳಿಗೆಗೆ ಬೆಳೆಸುವುದಕ್ಕಾಗಿ ಮತ್ತು ಅದರ ಸಂತತಿ ನಶಿಸದೇ ಇರುವ ಅವಶ್ಯಕತೆಗೋಸ್ಕರ ಇದು ಪ್ರಾಣಿಗಳಲ್ಲಿ ಅಥವಾ ಜಾನುವಾರುಗಳಲ್ಲಿ ಸಂತಾನೋತ್ಪತ್ತಿ ಮಾಡುವ ಸಾಮರ್ಥ್ಯ ಇರುತ್ತದೆ. ಈ ಸ್ಥಿತಿಗೆ ಬರೋ ಮುನ್ನ ಹಸು ಅಥವಾ ಪ್ರಾಣಿಗಳು ಪ್ರೌಢಾವಸ್ಥೆಗೆ ಬಂದ ನಂತರ ಮಾತ್ರ ಇದು ಸಾಧ್ಯ ಆಗುತ್ತದೆ. ಈ ರೀತಿ ಪ್ರೌಢಾವಸ್ಥೆಗೆ ಬರೋಕೆ ಹಲವಾರು ಪೌಷ್ಟಿಕಾಂಶಗಳು ಅಥವಾ ಆಹಾರದ ಕೊರತೆ ಮತ್ತೆ ಸಸಾರಜನಕದ ಕೊರತೆ ಮತ್ತೆ ಲವಣಾಂಶದ ಕೊರತೆ ಏನಾದರೂ ಕಂಡು ಬಂದಲ್ಲಿ ಪ್ರೌಢಾವಸ್ಥೆಗೆ ಬರೋದಕ್ಕೂ ಕುಂಠಿತ ಆಗುತ್ತೆ. ಉತ್ತಮ ಗುಣಮಟ್ಟದ ಪೌಷ್ಟಿಕತೆ ಆಹಾರ ಸೇವಿಸಲು ಮಿಶ್ರ ತಳಿಗಳು ಉತ್ತಮ ಆಹಾರ ಸೇವಿಸಿದ ಮಿಶ್ರತಳಿ ಮೊಳಕೆಗಳು 15-16 ತಿಂಗಳಲ್ಲಿ ಬೆದೆಗೆ ಬರುತ್ತೆ. ಸ್ವಲ್ಪ ಕೆಳಮಟ್ಟದ ಆಹಾರ ಸೇವಿಸಿದ ದನಗಳಲ್ಲಿ ವರ್ಷಕ್ಕೊಂದು ಅಥವಾ ವರ್ಷಕ್ಕೂ ಹೆಚ್ಚು ಕಾಲ ಬೇಕಾಗುತ್ತದೆ ಬೆದೆಗೆ ಬರೋದಕ್ಕೆ. ಕನಿಷ್ಠ ಆಹಾರ ಸೇವಿಸಿದ ಪ್ರಾಣಿಗಳು ಬೆದೆಗೆ ಬರಲು 2 ವರ್ಷಕ್ಕೂ ಹೆಚ್ಚು ಸಮಯ ಬೇಕಾಗುತ್ತದೆ. ಇದನ್ನ ನಾವು ಪ್ರೌಢಾವಸ್ಥೆ ಅಂತ ಹೇಳಿ ಕರಿತೇವೆ. ಈ ಬೆದೆಯ ಲಕ್ಷಣಗಳು ಮತ್ತೆ ಪ್ರೌಢಾವಸ್ಥೆ ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಕೆ, ಪ್ರೌಢಾವಸ್ಥೆ ಅಂತಂದ್ರೆ ಒಂದು ಜಾನುವಾರು ತನ್ನ ದೇಹ ಸ್ಥಿತಿಗೆ ಬೆಳವಣಿಗೆಯಾಗಿ ತಾಯಿಯ ಅರ್ಧದಷ್ಟು ತೂಕವನ್ನು ಗಳಿಸಿದ ನಂತರ ಮತ್ತೆ 9-17 ತಿಂಗಳ ವಯಸ್ಸಿನಲ್ಲಿ ಒಂದು ರಾಸು ಪ್ರೌಢಾವಸ್ಥೆಗೆ ಬರುತ್ತದೆ. ಪ್ರೌಢಾವಸ್ಥೆಗೆ ಬಂದ ನಂತರ ಅದು ಬೆದೆಯ ಋತುಚಕ್ರವು 18-24 ದಿನದಲ್ಲಿ ಋತುಚಕ್ರ ಸರಾಸರಿ 21 ದಿನಗಳಿಗೊಮ್ಮೆ ಪುನಃ ಕಾಣಿಸಿಕೊಳ್ಳುತ್ತದೆ. ಪ್ರೌಢಾವಸ್ಥೆಗೂ ಬಂದರೂ ಕೂಡ ವಯಸ್ಕ ಹಸುವಿನ ತೂಕ ಅರ್ಧದಷ್ಟು ಬೆಳೆದಾಗ ಮಾತ್ರ ಮಿಶ್ರ ತಳಿ ಪಡೆಗಳು ಗರ್ಭಧಾರಣೆಗೆ ಮಾಡಿಸುವುದು ಉಚಿತ. ಬೆದೆಯ ಚಕ್ರ ಅಂತ ಸ್ವಲ್ಪ ವಿವರಣೆ ಕೊಡ್ತೇನೆ. ಬೆದೆಯ ಚಕ್ರದಲ್ಲಿ 21 ದಿನದ ಬೆದೆಯ ಚಕ್ರದಲ್ಲಿ ಪೂರ್ವ ಬೆದೆ ಅಂದ್ರೆ 3 ದಿನ ಇರುತ್ತೆ, ಬೆದೆ ಅಂದ್ರೆ 24 ಗಂಟೆ ಅಥವಾ 1 ದಿನ, ಮತ್ತೆ ಉತ್ತರ ಬೆದೆ ಅಂದ್ರೆ 3-4 ದಿನಗಳಿರುತ್ತೆ, ಮತ್ತೆ ಅಂತಿಮ ಬೆದೆ ಅಂದ್ರೆ 13 ದಿನ ಇರುತ್ತೆ. ಇದರಲ್ಲಿ ಬೆದೆ ಲಕ್ಷಣಗಳು ಯಾವುದು ಮತ್ತೆ ಅದರಲ್ಲಿ ಬೆದೆ 24 ಗಂಟೆ ಅಥವಾ 1 ದಿನದಲ್ಲಿ ರಾಸುವನ್ನ ಹೇಗೆ ಗುರುತಿಸಬೇಕು ಅನ್ನೋದನ್ನ ಹೇಳ್ಕೊಡ್ತೇನೆ. ಮುಂಬೆದೆ ಅಂದ್ರೆ 24 ಗಂಟೆಯಲ್ಲಿ ಮೊದಲ 6-8 ಗಂಟೆಗಳು ಮಾತ್ರ ರಾಸು ಒದರುತ್ತೆ, ಬೇರೆ ದನಗಳ ಜನನೇಂದ್ರಿಯ ಮೂಸುತ್ತೆ ಮತ್ತೆ ಹಾರಲು ಪ್ರಯತ್ನಿಸುತ್ತೆ ಬೇರೆ ರಾಸುಗಳ ಮೇಲೆ, ಮತ್ತೆ ಮೇವು ಮತ್ತೆ ನೀರಿನ ನಿರಾಸಕ್ತಿ ತೋರುತ್ತೆ, ಮೇವು ಮತ್ತೆ ನೀರು ತಿನ್ನೋಲ್ಲ, ಹಾಗಾಗಿ ಮೂತ್ರ ವಿಸರ್ಜನೆ ಮಾಡುತ್ತೆ, ಮತ್ತೆ ಈ ಯೋನಿಯಿಂದ ತೆಳುವಾದ ದ್ರವ ಅಥವಾ ಹೇರಳವಾಗಿ ಲೋಳೆ ಹರಿಯುತ್ತದೆ, ಅದು ಮುಂಬೆದೆ ಅಂತ ಹೇಳ್ತೀವಿ. ಆ ಸಮಯದಲ್ಲಿ ಕೃತಕ ಗರ್ಭಧಾರಣೆ ಮಾಡಿಸಬಾರ್ದು. ಮತ್ತೆ ಮದ್ಯಬೆದೆ ಅಂತ ಹೇಳ್ತೀವಿ, ಮದ್ಯಬೆದೆ ಅಂದ್ರೆ 8-16 ಗಂಟೆಗಳು ಸರಾಸರಿ ಒಂದು ದಿನದಲ್ಲಿ 8-16 ಗಂಟೆ ಇರುತ್ತೆ. ಈ ಸಮಯದಲ್ಲಿ ಕೃತಕ ಗರ್ಭಧಾರಣೆ ಮಾಡಿಸ್ಬೇಕು. ಇದನ್ನ ರೈತರು ಹೇಗೆ ಗಮನಿಸಬೇಕು ಅಂತಂದ್ರೆ, ಬೇರೆ ಹಸು ಮೇಲೆ ಮೊದಲು ಮುಂಬೆದೆಯಲ್ಲಿ ಹಾರ್ತಾ ಇದ್ದ ರಾಸು ಅದು ಬೇರೆ ರಾಸುಗಳಿಗೆ ಸಹಕರಿಸುತ್ತೆ ನಿಂತ್ಕೊಂಡು, ಆ ಸಮಯದಲ್ಲಿ ಹಸುನ್ನ ಅಥವಾ ರಾಸುಗಳನ್ನ ಕೃತಕ ಗರ್ಭಧಾರಣೆಗೆ ಸೂಕ್ತ ಸಮಯ ಅಂತ ಗುರುತಿಸಿ ಅದನ್ನ ಆ ರಾಸುಗಳನ್ನ ಪಶುವೈದ್ಯ ಚಿಕಿತ್ಸಾಲಯಕ್ಕೆ ತಗೊಂಡು ಹೋದ್ರೆ ಕೃತಕ ಗರ್ಭಧಾರಣೆ ಮಾಡ್ತಾರೆ. ಮತ್ತೆ ಹಿಂಬೆದೆ ಅಂತ ಹೇಳ್ತೀವಿ, ನಂತರ 24 ಗಂಟೆಯಲ್ಲಿ ಕೊನೆ ಭಾಗ 24 ಗಂಟೆ ಅಂತಂದ್ರೆ 16-24 ಗಂಟೆ, ಆ ಸಮಯದಲ್ಲಿ ಒದರುದು ಕಡಿಮೆ ಆಗುತ್ತೆ, ಓನಿಯೂತ ಕಡಿಮೆ ಆಗುತ್ತೆ, ಲೋಳೆ ಸ್ರವಿಕೆ ಕೂಡ ಅಂಟಿನಂತೆ ದಪ್ಪವಾಗಿ ಅದು ಸ್ರವಿಕೆಯಲ್ಲಿ ಕಡಿಮೆ ಆಗುತ್ತೆ, ಮತ್ತೆ ಬೇರೆ ದನಗಳು ತನ್ನ ಮೇಲೆ ಹತ್ತಲು ಸಹಕರಿಸೋದಿಲ್ಲ. ಇದು ಹಿಂಬೆದೆ ಲಕ್ಷಣ. ಹೀಗೆ 3 ತರಹದ ನಾವು ಬೆದೆಗಳನ್ನ ನೋಡಬಹುದು. ಈ ಸೂಕ್ತವಾದಂತಹ ಸಮಯ ಯಾವ್ದಾಗಿರುತ್ತೆ ಕೃತಕ ಗರ್ಭಧಾರಣೆಗೆ? ಕೃತಕ ಗರ್ಭಧಾರಣೆಗೆ ಅದೇ ಹೇಳಿದೆ, ಮದ್ಯಬೆದೆ ಅಂತ ಹೇಳಿದೆ, ಅದು 8-16 ಗಂಟೆ. ಅದನ್ನ ರೈತರು ಹೇಗೆ ಗಮನಿಸಬೇಕು ಅಂದ್ರೆ, ಒಂದು ದಿನ ಬೆದೆಯಲ್ಲಿ ಇದೆ ಅಂದ್ರೆ ರಾಸು, ಅದನ್ನ ಬೆಳಗ್ಗೆ ಬಂದ್ರೆ ಸಾಯಂಕಾಲ ಕೃತಕ ಗರ್ಭಧಾರಣೆ ಮಾಡಿಸ್ಬೇಕು. ಮತ್ತೆ ಸಾಯಂಕಾಲ ಏನಾದ್ರೂ ನೋಡಿದ್ರೆ ರೈತರು ಬೆದೆಯಲ್ಲಿದೆ ಅಂತ, ಅದನ್ನ ನೆಕ್ಸ್ಟ್ ದಿನ ಬೆಳಗ್ಗೆ ತಗೊಂಡೋಗಿ ಕೃತಕ ಗರ್ಭಧಾರಣೆ ಮಾಡಿಸಿದ್ರೆ ಅದು ಸಾಮಾನ್ಯವಾಗಿ ಸೂಕ್ತ ಸಮಯಕ್ಕೆ ಸರಿ ಸಮಾನ ಆಗಿರುತ್ತೆ. ಅಂದ್ರೆ 8 ಗಂಟೆಗಳ ಅವಧಿ ಕಳಿಬೇಕು, ಬೆದೆ ಬಂದು 8 ಗಂಟೆ ಅವಧಿ ಕಳಿತು ಅಂತ ಅಂದಾಗ 8-16 ಗಂಟೆ ಏನಿರುತ್ತೋ ಆ ಸಮಯದಲ್ಲಿ ಕೃತಕ ಗರ್ಭಧಾರಣೆ ಗರ್ಭಧಾರಣೆಯನ್ನ ಮಾಡಿಸ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಇದು ಬೆದೆ ಲಕ್ಷಣಗಳು, ಬೆದೆ ಮತ್ತೆ ನಾವು ಯಾವಾಗ ಕೃತಕ ಗರ್ಭಧಾರಣೆಯನ್ನ ಮಾಡಿಸಬೇಕು ಅನ್ನುವಂತಹ ವಿಚಾರಗಳು. ಇದರ ನಡುವೆ ಈ ಸಂತಾನೋತ್ಪತ್ತಿಯ ಸಮಸ್ಯೆಗಳು ಕೂಡ ಇದ್ದಾವೆ. ತಾವಾಗ್ಲೇ ಏನೋ ಹೇಳಿದ್ರಿ, 15-16 ತಿಂಗಳಲ್ಲಿ ಬೆದೆಗೆ ಬರುತ್ತೆ, ಪ್ರೌಢಾವಸ್ಥೆಯನ್ನ ತಲುಪುತ್ತೆ ಅಂತ ಹೇಳಿದ್ರಿ. 1 ವರ್ಷ, 1.5 ವರ್ಷ, 2 ವರ್ಷ ಆದ್ರೂ ಕೂಡ ಒಮ್ಮೊಮ್ಮೆ ಬರೋದಿಲ್ಲ, ಬೆದೆಗೆ ಬರೋದಿಲ್ಲ. ಈ ತರದ ಸಮಸ್ಯೆಗಳನ್ನ ಅನೇಕ ಕೃಷಿಕರು ಅನುಭವಿಸ್ತಾರೆ. ಈ ನಿಟ್ಟಿನಲ್ಲಿ ಈ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಮಸ್ಯೆಗಳು ಇದ್ದಾವೆ? ಏದಕ್ಕೋಸ್ಕರ ನಾವು ಸಂತಾನೋತ್ಪತ್ತಿಯ ಸಮಸ್ಯೆಗಳನ್ನ ಫಸ್ಟ್ ತಿಳ್ಕೋಬೇಕು ಅಂತಂದ್ರೆ ಅಧಿಕ ಹಾಲು ಉತ್ಪಾದನೆ ಮಾಡೋಕ್ಕೋಸ್ಕರ ಒಂದು, ಎರಡನೇದು ಅಧಿಕ ಹಾಲು ಉತ್ಪಾದನೆಗೆ ಮುನ್ನ ಅದು ಲಾಭದಾಯಕವಾಗಿದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೋಬೇಕು. ಸರಾಸರಿ 14 ತಿಂಗಳಿಗೊಮ್ಮೆ ಅದು ರಾಸು ಪದೇ ಪದೇ ಕರು ಹಾಕ್ತಾ ಇರಬೇಕು. ಪೂರ್ಣ ಗರ್ಭಾವಧಿ ಕೂಡ ಮುಗಿಸಿ ಒಳ್ಳೆ ಆರೋಗ್ಯವಾದ ಕರು ಜನನ ಆದ್ರೆ ಮಾತ್ರ 14 ತಿಂಗಳಲ್ಲಿ ಅದು ಹೈನುಗಾರಿಕೆ ಲಾಭದಾಯಕವಾಗಿರುತ್ತದೆ. ಅದರ ಜೊತೆಗೆ ಗುಣಮಟ್ಟದ ಹಾಲು ಉತ್ಪಾದನೆಗೆ ತುಂಬಾ ಒಳ್ಳೆಯ ಅಂಶ ಇದನ್ನ ಗಮನದಲ್ಲಿ ಇಟ್ಕೊಂಡು ಯಾವ್ದ್ಯಾವ್ದು ಸಮಸ್ಯೆ ಅಂತ ನೋಡಿದಾಗ ಫಸ್ಟ್ ಕುಗ್ಗಿದ ಸರಿದ ದಾಢ್ಯತೆ ಒಂದು, ಎರಡನೇದಾಗಿ ಗರ್ಭಕೋಶದ ನಂಜು, ಮೂರನೇದಾಗಿ ಸತ್ತೆ ನಿಂತು ಹೋಗೋದು. ಕೆಲವು ರಾಸುಗಳಲ್ಲಿ ಕರು ಹಾಕಿದ ನಂತರ ಆ ಸತ್ತೆ ಹಾಗೆ ಅಂಟ್ಕೊಂಡಿರುತ್ತೆ, ಅದು ಬಿಡೋಲ್ಲ. ಮತ್ತೆ ಇನ್ನೊಂದು ಸಮಸ್ಯೆ ಅಂದ್ರೆ ಅಂಡಾಶಯದ ತೊಂದರೆಗಳು, ಅಂಡಾಶಯದಲ್ಲಿ ಗುಳ್ಳೆ ಬೆಳ್ಕೊಳ್ಳೋದು ಅಥವಾ ಅಂಡಾಶಯ ತುಂಬಾ ದೊಡ್ಡದೇ ಇರೋದು, ಆ ಅಂಡಾಣು ಬಿಡುಗಡೆ ಆಗದೆ ಇರುವಂತದ್ದು, ಇವೆಲ್ಲ ತೊಂದರೆ. ಮತ್ತೆ ಇನ್ನೊಂದು ಸಮಸ್ಯೆ ನೆನೆ ಉಳ್ಕೊಡೋದು, ಅಂದ್ರೆ ಗರ್ಭಕೋಶ ಹೊರಗಡೆ ಬರುತ್ತೆ ಯೋನಿಯಿಂದ, ಅದು ದೊಡ್ಡ ಸಮಸ್ಯೆ. ಕರು ಹಾಕಿದ ನಂತರ ಇರ್ಬೋದು ಅಥವಾ ಕರು ಗರ್ಭ ಧರಿಸಿದ್ರುವಾಗೂ ಸಹಿತ ನೆನೆ ಬರುತ್ತೆ. ಮತ್ತೆ ಬೆದೆ ಬಾರದೇ ಇರ್ಬೋದು, ಬೆದೆಗೆ ಬರದೇ ಇರುವಂತದ್ದು ಕರು ಹಾಕಿದ ನಂತರ ಅಥವಾ 12 ತಿಂಗಳಿಂದ 16 ತಿಂಗಳ ಒಳಗೆ ಬೆದೆಗೆ ಬರದೇ ಇರುವಂತದ್ದು ಕರುಗಳಲ್ಲಿ, ಅಥವಾ ರಾಸುಗಳಲ್ಲಿ 1 ವರ್ಷ ಆದ್ರೂ ಸಹಿತ ಕರು ಹಾಕಿದ ನಂತರ ಬೆದೆಗೆ ಬರದೇ ಇರೋದು ದೊಡ್ಡ ಸಮಸ್ಯೆಗಳು. ಇಷ್ಟೆಲ್ಲ ಸಮಸ್ಯೆಗಳನ್ನು ನಾವು ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟ ಹಾಗೆ ಪಟ್ಟಿಯನ್ನ ಮಾಡಬಹುದು. ಬಹಳ ಮುಖ್ಯವಾಗಿ ಈ ಗರ್ಭ ಧರಿಸದೇ ಇರಲಿಕ್ಕೆ ಏನೆಲ್ಲ ಕಾರಣಗಳು ಮತ್ತೆ ಅದಕ್ಕೆ ಏನು ಪರಿಹಾರ? ಮೇಜರ್ ಆಗಿ ಗರ್ಭ ಧರಿಸದೇ ಇರೋಕೆ ಕಾರಣಗಳು ಅಂದ್ರೆ ಪೋಷಕಾಂಶದ ಕೊರತೆ. ಗರ್ಭಕೋಶದ ಎರಡನೇ ಸಮಸ್ಯೆ ಅಂದ್ರೆ ಗರ್ಭಕೋಶದ ಸೋಂಕು, ಇದರ ಬಗ್ಗೆ ನಾವು ಜಾಸ್ತಿ ತಿಳ್ಕೊಳ್ಳೋಣ ಇದೀನ. ಮತ್ತೆ ಹಾರ್ಮೋನುಗಳ ವ್ಯತ್ಯಾಸ ವೈಪರೀತ್ಯ ಅಂತ ಹೇಳ್ತೀವಿ. ಮತ್ತೆ ಒಟ್ಟು ನ್ಯೂನತೆಯಿಂದ ಆಗುವ ಗರ್ಭ ವೈಫಲ್ಯ ಸಮಸ್ಯೆಗಳು, ಈ ಸಮಸ್ಯೆಗಳ ಬಗ್ಗೆ ನಾವು ಯಥೇಚ್ಛವಾಗಿ ತಿಳ್ಕೊಳ್ಳೋಣ ಇದೀನ. ಈ ಪೋಷಕಾಂಶಗಳ ಕೊರತೆಗೆ ಸಂಬಂಧಪಟ್ಟ ಹಾಗೆ ಹೇಳಿ, ಯಾವೆಲ್ಲ ಪೋಷಕಾಂಶಗಳು ಸಂತಾನೋತ್ಪತ್ತಿಗೆ ಪೂರಕವಾಗಿ ಕೆಲಸವನ್ನ ಮಾಡುತ್ತೆ, ಯಾವ ಪೋಷಕಾಂಶಗಳ ಕೊರತೆ ಉಂಟಾದಂತಹ ಸಂದರ್ಭದಲ್ಲಿ ಈ ಗರ್ಭ ಧರಿಸಲಿಕ್ಕೆ ಸಾಧ್ಯ ಆಗುದಿಲ್ಲ, ಇದರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ. ಗರ್ಭ ವೈಫಲ್ಯಕ್ಕೆ ಇದು ಬಹು ಮುಖ್ಯ ಕಾರಣವಾಗಿದೆ, ಪೋಷಕಾಂಶಗಳ ಕೊರತೆ. ಕಡಸುಗಳು ಅಥವಾ ಕರು ಹಾಕಿದ ಎಮ್ಮೆ ಅಥವಾ ಹಸುಗಳಲ್ಲಿ ಉತ್ತಮ ಪೌಷ್ಟಿಕ ಆಹಾರ ಅತಿ ಮುಖ್ಯ. ಜಾನುವಾರುಗಳಿಗೆ ಉತ್ತಮ ಆಹಾರ ಪೂರೈಸುವುದರಿಂದ ಉತ್ತಮ ಬೆಳವಣಿಗೆಯೊಂದಿಗೆ ಸಕಾಲಕ್ಕೆ ಬೆದೆಗೆ ಬರುತ್ತದೆ. ರಾಸುಗಳು ಕರು ಹಾಕಿದ 2 ತಿಂಗಳಲ್ಲೇ ಬೆದೆಗೆ ಬರುತ್ತೆ. ಹಾಗೆಂದ ಮಾತ್ರಕ್ಕೆ ಅಗತ್ಯಕ್ಕಿಂತ ಹೆಚ್ಚು ಆಹಾರ ಪೂರೈಸಿದಲ್ಲಿ ಅಂಡನಾಡುಗಳಲ್ಲಿ ಕೊಬ್ಬು ಶೇಖರಣೆಯಾಗಿ ಅವು ಗರ್ಭಧರಿಸಲಾರವು. ಆದ್ದರಿಂದ ತಜ್ಞ ಪಶುವೈದ್ಯರ ಮಾರ್ಗದರ್ಶನದಲ್ಲಿ ರಾಸುಗಳ ಆಹಾರ ತಯಾರಿಸುವುದು ಹಾಗೂ ನೀಡುವುದು ಅವಶ್ಯಕವಾಗಿದೆ. ಪಶು ಆಹಾರದಲ್ಲಿ ಈ ಕೆಳಗಿನ ಅಂಶಗಳ ಕೊರತೆ ಇದ್ದರೆ ಸಂತಾನೋತ್ಪತ್ತಿ ಕ್ರಿಯೆಗೆ ಸಹಕರಿಸಲಾಗರವು. ಮತ್ತೆ ಎರಡನೇ ಆಹಾರದ ಅಂಶ ಅಂದ್ರೆ ಸಸಾರಜನಕ ಕೊರತೆ, ಅದನ್ನ ಪ್ರೋಟೀನ್ ಅಂತ ಹೇಳ್ತೇವೆ. ಆ ಕೊರತೆಯಿಂದ ರಾಸುಗಳ ಬೆಳವಣಿಗೆ ಕುಂಠಿತವಾಗುತ್ತೆ. ಮತ್ತೆ ಅಂಡಾಶಯ ಮತ್ತೆ ಗರ್ಭಕೋಶ ಸಕಾಲಕ್ಕೆ ಫಲಕ್ಕೆ ಬರದೇ ಇರುವುದು, ಈ ಸಮಸ್ಯೆ ಹೆಚ್ಚೆಚ್ಚು ಕಾಣಿಸಿಕೊಳ್ಳುತ್ತೆ. ಈ ಕೊರತೆಯಿಂದ ನಿವಾರಣೆಗೆ ಸಸಾರಜನಕಯುಕ್ತ ಆಹಾರ ಮೂಲಗಳಾದ ದ್ವಿದಳ ಧಾನ್ಯಗಳನ್ನು ಪೂರೈಸಬೇಕು. ಮೇವು ಮತ್ತೆ ಎಣ್ಣೆಕಾಳುಗಳ ಹಿಂಡಿಗಳನ್ನು ರಾಸುಗಳಿಗೆ ನೀಡಬೇಕಾಗುತ್ತೆ. ಮತ್ತೆ ಕೆಲವು ಹಸು ಮತ್ತೆ ಎಮ್ಮೆಗಳಲ್ಲಿ ಗರ್ಭಧರಿಸಿದ ನಂತರ ಅಥವಾ ಬೆದೆಗೆ ಬಂದ ನಂತರ ರಕ್ತಸ್ರಾವ ಕಂಡು ಬರುತ್ತೆ. ಅದಕ್ಕೆ ಆಹಾರದಲ್ಲಿ ಸಸಾರಜನಕ ಕೊರತೆಯ ಕಾರಣ ಮೇಜರಿಗೆ. ಅಂತ ರಾಸುಗಳಿಗೆ ಅಧಿಕ ಪ್ರಮಾಣದಲ್ಲಿ ಎಣ್ಣೆಕಾಳುಗಳು ಹಿಂಡಿಗಳು ನೀಡಿದರೆ ಈ ಸಮಸ್ಯೆಯನ್ನು ನಿವಾರಣೆ ಮಾಡಬಹುದು. ಕೆಲವೊಮ್ಮೆ ಈ ಸಸಾರಜನಕಯುಕ್ತ ಆಹಾರವನ್ನು ಸರಿಯಾದ ರೀತಿಯಲ್ಲಿ ಸಂಗ್ರಹಿಸ್ತಾ ಇದ್ದರೆ ಶಿಲೀಂಧ್ರ ಪೀಡಿತ ಭತ್ತದ ಒಣಹುಲ್ಲು 2-3 ತಿಂಗಳ ಕಾಲ ನಿರಂತರವಾಗಿ ತಿನ್ನಲಾದಾಗ ಜೆರೋಲಿನಾನ್ ಎಂಬ ಶಿಲೀಂಧ್ರದಿಂದ ವಿಷ ಆಗಬಹುದು ಆಹಾರದಲ್ಲಿ. ಮತ್ತೆ ಜೀವಸತ್ವ ಕೊರತೆ ಏನಾದರೂ ಆದರೆ ರಾಸುಗಳಲ್ಲಿ ಗರ್ಭಧಾರಣೆ ಅಥವಾ ಕಾರ್ಯಕ್ಕೆ ಜೀವಸತ್ವ ಎ ಅತಿ ಮುಖ್ಯ. ಇದರ ಕೊರತೆಯಿಂದ ಬೆಳವಣಿಗೆ ಕುಂಠಿತವಾಗುತ್ತೆ, ಪ್ರಾಯಕ್ಕೆ ಬರದೇ ಇರುವುದು, ಬಲಹೀನತೆ ಇತ್ಯಾದಿ ಲಕ್ಷಣಗಳು ಸಹ ಜೀವಸತ್ವ ಕೊರತೆಯಿಂದ ಕಂಡುಬರುತ್ತೆ. ಗರ್ಭಧರಿಸಿದ ಜಾನುವಾರುಗಳಲ್ಲಿ ಎ ಕೊರತೆಯಿಂದ ಗರ್ಭಪಾತವಾಗುವುದು, ಗರ್ಭಾಶಯ ಸೋಂಕು ಕಾಣಿಸುತ್ತೆ, ಮಾಸ ಅಥವಾ ಕಸ ಬೀಳದೇ ಇರುವುದು ಇತ್ಯಾದಿ ಲಕ್ಷಣಗಳು ಸಹ ಜಾನುವಾರುಗಳಲ್ಲಿ ಕಂಡುಬರುತ್ತೆ. ಹುಟ್ಟು ನ್ಯೂನತೆಯಿಂದಲೂ ಕೂಡ ಗರ್ಭ ವೈಫಲ್ಯ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದನ್ನ ತಾವು ಆರಂಭದಲ್ಲೇ ತಿಳಿಸಿದ್ರಿ. ಯಾವೆಲ್ಲ ಹುಟ್ಟು ನ್ಯೂನತೆಗಳು ಈ ಒಂದು ಗರ್ಭಪಾತಕ್ಕೆ ಕಾರಣ ಆಗುತ್ತೆ? ಸಾಮಾನ್ಯವಾಗಿ ಜನನಾಂಗಗಳ ರಚನೆ ಕುಂದು ಕೊರತೆ, ಅನುವಂಶಿಕ ಅಥವಾ ಹುಟ್ಟಿನಿಂದಲೇ ಬರುತ್ತದೆ. ಇದರಲ್ಲಿ ಯೋನಿ, ಗರ್ಭದ್ವಾರ, ಗರ್ಭಕೋಶ ಮತ್ತೆ ಅಂಡನಾಳಗಳಲ್ಲಿ ಯಾವುದೇ ಭಾಗವು ಹುಟ್ಟಿನಿಂದ ಸರಿಯಾಗಿ ಬೆಳವಣಿಗೆ ಹೊಂದಿರುವುದಿಲ್ಲ ಅಥವಾ ಸಾಮಾನ್ಯ ಸ್ಥಿತಿಗೆ ವ್ಯತಿರಿಕ್ತವಾಗಿ ಬೆಳೆದಿರುತ್ತದೆ. ಇದರಿಂದಾಗಿ ವೀರಾಣುಗಳು ಅಂಡಾಣುವಿನೊಂದಿಗೆ ಸೇರಲು ಸಾಧ್ಯವಾಗುವುದಿಲ್ಲ. ಇಂತಹ ಸಮಸ್ಯೆಗಳನ್ನು ತಜ್ಞ ಪಶುವೈದ್ಯರು ಗುದದ್ವಾರದ ಪರೀಕ್ಷೆ ಮುಖಾಂತರ ಕಂಡುಹಿಡಿಯುತ್ತಾರೆ. ಕೆಲವು ಅನುವಂಶಿಕೆಯ ಸಮಸ್ಯೆಗಳು ಶಸ್ತ್ರಚಿಕಿತ್ಸೆ ಮೂಲಕ ಸರಿಪಡಿಸಬಹುದು. 1,000 ರಾಸುಗೆ 2-3 ರಾಸುಗಳು ಈ ತರ ಸಮಸ್ಯೆ ಇರುತ್ತೆ ಬೆಳೆಯುತ್ತದೆ. ಮತ್ತೆ ಬಂಜರಾಸುಗಳು ಕೃಷಿ ಕೆಲಸಕ್ಕೆ ಅಥವಾ ಇತ್ತೀಚಿನ ದಿನಗಳಲ್ಲಿ ಯಶಸ್ವಿಯಾಗಿ ಗರ್ಭಧರಿಸದೇ ಕೃತಕವಾಗಿ ಹಾಲು ಭರಿಸಲು ಅಥವಾ ಹಾಲು ಉತ್ಪಾದಿಸುವ ಪದ್ಧತಿಗೆ ಅಳವಡಿಸಿ ಹಾಲನ್ನು ಸಹ ಉತ್ಪತ್ತಿ ಮಾಡಬಹುದು ಕೃತಕ ಗರ್ಭಧಾರಣೆ ಮಾಡಿಸದೆ. ಮತ್ತೆ ಅನುವಂಶಿಕವಾಗಿ ಹುಟ್ಟಿನಿಂದ ಆಗುವ ಗರ್ಭಧಾರಣೆ ಸಮಸ್ಯೆಗಳು ಯಾವುವೆಂದರೆ ಅಂಡಾಶಯ ಬೆಳವಣಿಗೆ ದೋಷ ಅಥವಾ ಅಂಡಾಶಯವೇ ಇಲ್ಲದಿರುವುದು, ಯೋನಿ ನಾಳಗಳಲ್ಲಿ ಪೊರೆ ತೆರೆದೇ ಇರಬಹುದು. ಶಸ್ತ್ರಚಿಕಿತ್ಸೆಯಿಂದ ಈ ಸಮಸ್ಯೆಗಳನ್ನು ಸರಿಪಡಿಸಿಕೋಬಹುದು. ಅತಿ ಚಿಕ್ಕ ಯೋನಿ ದ್ವಾರ ಶಸ್ತ್ರಚಿಕಿತ್ಸೆಯಿಂದ ಕೆಲವು ಮಟ್ಟಿಗೆ ಸರಿಪಡಿಸಿಕೋಬಹುದು. ಕೆಲವು ಸಂದರ್ಭಗಳಲ್ಲಿ ಯೋನಿಯಲ್ಲಿ ಗಾಳಿ ತುಂಬತಕ್ಕಂಥದ್ದು ಮತ್ತೆ ಮೂತ್ರ ತುಂಬತಕ್ಕಂಥದ್ದು ಇದು ಕೂಡ ಈ ಗರ್ಭ ಧರಿಸಲಿಕ್ಕೆ ಸಾಕಷ್ಟು ತೊಂದರೆಯನ್ನ ಉಂಟು ಮಾಡುತ್ತೆ ಅನ್ನುವಂಥದ್ದಿದೆ. ಈ ಸಮಸ್ಯೆ ಯಾಕೆ ಆಗುತ್ತೆ, ಇದಕ್ಕೆ ಏನು ಪರಿಹಾರ? ಇದು ಸಾಮಾನ್ಯವಾಗಿ ವಯಸ್ಸಾದ ರಾಸುಗಳು ಅಥವಾ ಜಾನುವಾರುಗಳಲ್ಲಿ ಕಂಡು ಬರುತ್ತೆ. ಅನೇಕ ಆಕಳುಗಳಲ್ಲಿ ಯೋನಿಯಲ್ಲಿ ಗಾಳಿ ತುಂಬಿಕೊಳ್ಳೋದು, ಕರು ಹಾಕದ 2 ಅಥವಾ 3 ಕರು ಹಾಕಿದ ರಾಸುಗಳಲ್ಲಿ ಇದು ಸಾಮಾನ್ಯವಾಗಿರುತ್ತೆ. ಈ ರಾಸುಗಳನ್ನ ಕರು ಹಾಕುವ ಸಮಯದಲ್ಲಾಗುವ ತೊಂದರೆ ಅಥವಾ ಕರುವನ್ನು ಬಲವಾಗಿ ಎಳೆಯುವುದು, ಅವಜ್ಞಾನಿಕವಾಗಿ ಕರುಗಳನ್ನು ಹೆರಿಗೆ ಮಾಡಿಸುವುದು ಇತ್ಯಾದಿಗಳಿಂದ ಯೋನಿಗೆ ಧಕ್ಕೆ ಆಗಬಹುದು. ಇದರ ಲಕ್ಷಣಗಳೆಂದರೆ ಮೇಲೆ ಗಾಳಿ ತುಂಬಿಕೊಳ್ಳುತ್ತೆ, ಯೋನಿ ಮುಖಾಂತರ ಗಾಳಿಯನ್ನು ಎಳ್ಕೋತವೆ, ಗರ್ಭ ಧರಿಸದೇ ಇರುವುದು, ಯೋನಿಯಲ್ಲಿ ಬುರುಗು ತುಂಬುವ ದ್ರವ ತುಂಬಿಕೊಂಡಿರುತ್ತೆ, ಲೋಳೆ ಬಿಳಿಯಾಗಿರುವುದು ಇತ್ಯಾದಿ ಲಕ್ಷಣಗಳು ಸಹ ಇದರಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದನ್ನ ತಜ್ಞ ಪಶುವೈದ್ಯರಿಗೆ ಗುದ ಪರೀಕ್ಷೆ ಮುಖಾಂತರ ಕಂಡುಹಿಡಿಸಬಹುದು. ಅದಕ್ಕೆ ಸೂಕ್ತ ಪರಿಹಾರ ಅಥವಾ ಶಸ್ತ್ರಚಿಕಿತ್ಸೆ ಕೂಡ ಇದೆ, ಅದು ತಜ್ಞ ಪಶುವೈದ್ಯರಿಗೆ ಸಂಪರ್ಕಿಸಿದ್ರೆ ಇದಕ್ಕೆ ಸಹಕರಿಸ್ತಾರೆ. ಇದಿಷ್ಟು ಜಾನುವಾರುಗಳಲ್ಲಿ ಸಂತಾನೋತ್ಪತ್ತಿಯ ಸಮಸ್ಯೆಗಳು ಹೇಗಿರುತ್ತೆ ಅನ್ನುವಂತಹ ವಿಚಾರಗಳು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕೃಷಿಕರಿಗೆ ಅಂತಿಮವಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಡಾಕ್ಟ್ರೆ? ಮೇಜರ್ ಆಗಿ ಸಮಸ್ಯೆ ಅಂತಂದ್ರೆ ದೊಡ್ಡ ಸಮಸ್ಯೆ ಬೆದೆಯನ್ನ ಗುರುತಿಸುವುದು. ನಮ್ಗೆ ರೈತರು ಇಲ್ಲೆಲ್ಲ ಹಾಸ್ಪಿಟಲ್ ಬಂದಾಗ ಹೇಳ್ತಾ ಇರ್ತಾರೆ ಬೆದೆ ಗುರುತಿಸೋಕಾಗಲ್ಲ. ಅದೊಂದು ಸಮಸ್ಯೆಯನ್ನ ನೀಗಿಸಿದರೆ ಸರ್ವೇ ಸಾಮಾನ್ಯವಾಗಿ 70% ಅಂದ್ರೆ 100ಕ್ಕೆ ಸರಾಸರಿ 70-80 ರಾಸುಗಳಲ್ಲಿ ಬೆದೆಗೆ ಬರದೇ ಇರೋ ಸಮಸ್ಯೆಗಳನ್ನು ನೀಗಿಸಿದ್ರೆ ರಾಸುಗಳು ಬೆದೆ ಫಲಕ್ ಬರ್ತವೆ, ಅದು ಗರ್ಭಕ್ಕೆ ಧರಿಸ್ತವೆ, ನಂತರ ಕರುನು ಹಾಕ್ತವೆ, ಯಾವುದೇ ಸಮಸ್ಯೆ ಇಲ್ಲದೆ. ಇದನ್ನ ಸರಾಸರಿಯಾಗಿ ರೈತರು ಗಮನ ಹರಿಸಿ ನಾವು ಯಾವುದೇ ಕೆಲಸ ಇದ್ರೂ ಸಹಿತ ರಾಸುಗಳು ಏನು ಬೆದೆಗೆ ಬರ್ತವೆ ಆ ಗುರುತಿಸಿ ರೈತರು ತಂದ ಪಕ್ಷದಲ್ಲಿ ಯಾವುದೇ ತೊಂದರೆ ಇಲ್ಲದೆ ವೈಜ್ಞಾನಿಕವಾಗಿ ರಾಸುಗಳನ್ನು ಸಾಕಬಹುದು. ವರ್ಷಕ್ಕೆ 1 ಕರು ಆಗದೇ ಇರೋ ಪಕ್ಷದಲ್ಲಿ 14 ತಿಂಗಳಿಗೆ 1 ಕರುವನ್ನು ಪಡೀಬಹುದು. ಇದನ್ನ ಪಡೆದಲ್ಲಿ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡದಲ್ಲಿ ಅತ್ಯಧಿಕವಾಗಿ ಹಾಲನ್ನು ಇಳುವರಿ ಮತ್ತೆ ಗುಣಮಟ್ಟದ ಹಾಲನ್ನ ಉತ್ಪತ್ತಿ ಮಾಡಿ ವೈಜ್ಞಾನಿಕವಾಗಿ ತಿಳುವಳಿಕೆ ಪಡ್ಕೊಂಡು ಸಹಿತ ರೈತರಿಗೆ ಬೇಕಾದ ತೊಂದರೆಯನ್ನ ನೀಗಿಸುತ್ತದೆ ರಾಸುಗಳಿಂದ. ಒಟ್ಟಾರೆ ನಾವು ಜಾನುವಾರುಗಳು ಹೇಗೆ ಇರ್ತವೆ ಅದನ್ನ ಪ್ರತಿ ದಿವಸವೂ ಕೂಡ ಗಮನಿಸಬೇಕು, ಅವಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನ ನೀಡಬೇಕು, ಬಹಳ ಮುಖ್ಯವಾಗಿ ಸೂಕ್ತ ಸಮಯದಲ್ಲಿ ಬೆದೆಗೆ ಬರುವ ಹಾಗೆ ನೋಡಿಕೊಳ್ಬೇಕು, ಬೆದೆಗೆ ಬಂದಂತಹ ಸಂದರ್ಭದಲ್ಲಿ ಸೂಕ್ತವಾದಂತಹ ಅವಧಿಯಲ್ಲಿ ಕೃತಕ ಗರ್ಭಧಾರಣೆಯನ್ನ ಮಾಡಿಸಬೇಕು. ಈ ಮೂಲಕ ಪ್ರತಿ ವರ್ಷವೂ 1 ರಾಸು 1 ಕರುವನ್ನ ಹಾಕುವ ಹಾಗೆ ನೋಡಿಕೊಂಡು ನಾವು ಹೈನುಗಾರಿಕೆ ಅನ್ನುವಂಥದ್ದನ್ನ ಆರ್ಥಿಕವಾಗಿ ಬಹಳ ಲಾಭದಾಯಕವಾಗಿ ಮಾಡಿಕೊಳ್ಳಬಹುದು

ಚಲವಿಲ್ಲದ ಈ ಭೂಮಿಯ ಮೇಲೆ ಸಾವು ಹಸಿವುಗಳೇ ಅಲೆಯದಿರಿ. ಜಲವಿಲ್ಲದ ಈ ಭೂಮಿಯ ಮೇಲೆ ಸಾವು ಹಸಿವುಗಳೇ ಅಲೆಯದಿರಿ. ಬಲವಿಲ್ಲದ ಈ ಬಳ್ಳಿಯ ಮೇಲೆ ಬಲವಿಲ್ಲದ ಈ ಬಳ್ಳಿಯ ಮೇಲೆ ಘೋರ ವೃಕ್ಷಗಳೇ ಎರಗದಿರಿ. ಘೋರ ವೃಕ್ಷಗಳೇ ಎರಗದಿರಿ. ಒಲವರಳಿದ ಆ ದಿನಗಳೇ ಹೂಗಳೇ ಕಡಲ ತೀರಗಳೇ ಕಾಡದಿರಿ. ಬೆಳರಿಂಗಳು ತುಳುಕಾಡುವ ಹೊಳೆಗಳೇ ಹಲವು ಬಣ್ಣಗಳೇ ಕಾಡದಿರಿ. ಬಾಳ ರಮ್ಯತೆಯ ಚಿಮ್ಮಿಸಿ ಹಾರುವ ಹಾರುವ ಬಾಳ ರಮ್ಯತೆಯ ಚಿಮ್ಮಿಸಿ ಹಾರುವ ಹಳದಿ ಚಿಟ್ಟೆಗಳೇ ಕಾಡದಿರಿ. ಯಾವ ಬನದಲ್ಲೂ ಉತ್ತರವಿಲ್ಲದ ಯಾವ ಬನದಲ್ಲೂ ಉತ್ತರವಿಲ್ಲದ ಒಡೆಯದ ಒಗ್ಗಟ್ಟೇ ಕಾಡದಿರಿ. ಒಡೆಯದ ಒಗ್ಗಟ್ಟೇ ಕಾಡದಿರಿ. ಒಲ್ಲವರಳಿದ ಆ ದಿನಗಳೇ ಹೂಗಳೇ ಕಡಲ ತೀರಗಳೇ ಕಾಡದಿರಿ. ಬೆಳರಿಂಗಳು ತುಳುಕಾಡುವ ಹೊಳೆಗಳೇ ಹಲವು ಬಣ್ಣಗಳೇ ಕಾಡದಿರಿ. ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಭಾವಗೀತೆಯನ್ನ ಕೇಳಿದಿರಿ. ಇಲ್ಲಿಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು.